ಕ್ರಾಪ್ ಪ್ರಾಡಕ್ಟ್ಸ್ ಪ್ರಾಸೆಸಿಂಗ್ ಯೂನಿಟ್ ನಾವು ಆರ್ಗ್ಯಾನಿಕ್ ಸರ್ಟಿಫೈಡ್ ಮಾಡಿಸಿದ್ವಿ. ಈ ತರ ದೃಷ್ಟಿಕೋನ ನಾವು ಏನಂದ್ರೆ ಸಾವಯವ ಅಂದ್ರೆ ಪ್ಯೂರ್ ಸಾವಯವ, ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ಇನ್ನೊಂದು ಮಾಡೋಣ. ಅದಕ್ಕೆ ಬೇರೆ ಬೇರೆ ಕಸ್ಟಮರ್ ಬೇಸ್ ಇರೋದ್ರಿಂದ ಈಗ ಯಾರು ಅಫೋರ್ಡಬಲ್ ಇರುತ್ತೆ, ಹೆಲ್ತ್ ಬೇಕಾಗಿರುತ್ತೆ, ಅವರು ಆರ್ಗ್ಯಾನಿಕ್ ಗೆ ಹೋಗ್ತಾರೆ. ಇವತ್ತಿನ ನೀವು ಪ್ಯಾಂಡಮಿಕ್ ಬದಲಾವಣೆಗಳನ್ನು ನೋಡಿದಾಗ ಎಲ್ಲರೂ ಕೋಲ್ಡ್ ಪ್ರೆಸ್ ಆಯಿಲ್ಗೆ ಹೋಗ್ತಾ ಇದಾರೆ, ಎಲ್ಲರೂ ಮಿಲೆಟ್ಗೆ ಹೋಗ್ತಾ ಇದಾರೆ. ಇದಕ್ಕೂ ಜನ ಈಗ ಇತ್ತೀಚಿನ ದಿನಗಳಲ್ಲಿ ನಾವೊಂದು ಐದಾರು ಎಕ್ಸಿಬಿಷನ್ ಮಾಡಿದ್ಮೇಲೆ ಜನರು ಬಹಳ ಜನ ಪರ್ಚೇಸ್ ಮಾಡ್ತಾ ಇದಾರೆ, ಕನ್ಸ್ಯೂಮರ್ ಪ್ರಾಡಕ್ಟ್ ಆಗಿ ನಮ್ಮನ್ನ ಮಾರ್ಕೆಟ್ ಅಲ್ಲಿ ರಿಕಗ್ನೈಸ್ ಮಾಡ್ತಾ ಇದಾರೆ. ನಮ್ಗೆ ಅದು ಇನಿಷಿಯಲಿ ಕಷ್ಟ ಇತ್ತು ಮಾಡಬೇಕಾದಾಗ, ತುಂಬಾನೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ